ಮಾಡಿಕೊಂಡಿದ್ದಾರೆ ಮತ್ತು ಜೇನು ಅನ್ನುವಂಥದ್ದು ನಮಗೆ ಎಷ್ಟು ಮುಖ್ಯ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಈಗ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲೆಯ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಟಿ ನಾಗರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ನಾಗರಾಜ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇವರ ಜೊತೆಗೆ ಸಕಲೇಶಪುರ ತಾಲೂಕಿನ ಬಾಗೆಯಲ್ಲಿ ಜೇನು ಕೃಷಿಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ, ಜೇನು ಸೇವೆಯನ್ನ ಒದಗಿಸ್ತಾ ಇರತಕ್ಕಂತಹ ಬಿ ಎಸ್ ರಂಜಿತ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ರಂಜಿತ್ ಅವರು ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಜೇನು ನೊಣ ಪ್ರತಿಯೊಬ್ಬರು ಕೂಡ ಇತ್ತೀಚಿನ ದಿವಸದಲ್ಲಿ ಹೆಚ್ಚಾಗಿ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇರತಕ್ಕಂಥದ್ದು, ಸ್ವಾಭಾವಿಕವಾಗಿ ಇದ್ದಂತಹ ಒಂದು ದುಂಬಿ ಅದು ಈಗ ಮಾತನಾಡುವ ಮಟ್ಟಕ್ಕೆ ಆಗಿದೆ. ಯಾಕೆ ಅಂತ ಅಂದ್ರೆ ಈ ಜಗತ್ತಿನಲ್ಲಿ ಇರತಕ್ಕಂತಹ ಅನೇಕ ಜೀವಿಗಳು ಅಳಿವಿನ ಅಂಚನ್ನ ತಲುಪಿರ್ತಕ್ಕಂಥದ್ದು, ಜೇನಿಗೂ ಕೂಡ ಅಳಿವು ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಇವತ್ತೇನು ಕೈಗಾರಿಕೀಕರಣ ಅನ್ನುವಂಥದ್ದಾಗ್ತಾ ಇದೆಯೋ, ಈಗ ನಾವು ಕೂಡ ವಾಣಿಜ್ಯವಾಗಿ ಬೆಳೆಗಳನ್ನ ಬೆಳೀತಾ ಇದ್ದೇವೋ, ಈ ಒಂದು ಸಮಸ್ಯೆಯಿಂದಾಗಿ ಜೇನಿಗೆ ಒಂದಷ್ಟು ಕಂಟಕ ಬಂದಿದೆ. ಹಾಗಾಗಿ ಅದರ ಬಗ್ಗೆ ಇವತ್ತು ನಾವು ಹೆಚ್ಚು ಜಾಗೃತರಾಗಬೇಕು, ಅದರ ಮಹತ್ವವನ್ನ ಅರಿಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಜೇನು ನೊಣದ ಮಹತ್ವ ತಿಳಿಸ್ಕೊಡಿ. ಈ ಜೇನುನೊಣ ಒಂದು ತುಂಬ ಉಪಯೋಗಕರವಾದ ಒಂದು ಕೀಟ ಆಗಿರುತ್ತೆ. ಇದು ನಾವು ಇಂಗ್ಲಿಷ್ನಲ್ಲಿ ಪ್ರೊಡಕ್ಟಿವ್ ಇನ್ಸೆಕ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಬರುವಂತಹ ಪ್ರಭೇದಗಳ್ಯಾವ ಅಂತಂದರೆ ಎಜ್ಜೇನು, ತುಡುವೆ ಜೇನು, ಕಡ್ಡಿ ಜೇನು, ಮುಝಂಟಿ ಜೇನು ಮತ್ತು ಯುರೋಪಿಯನ್ ಜೇನು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಸಾಕುವಂಥ ಜೇನು ಬಂದ್ಬಿಟ್ಟು ಭಾರತೀಯ ಜೇನು ಅಂತ ಹೇಳ್ತೀವಿ, ಅದಕ್ಕೆ ತುಡುವೆ ಜೇನು ಅಂತ ಹೇಳ್ತೀವಿ. ಆ ಜೇನನ್ನು ಸಾಕುವಂಥದ್ದು ನೀವು ಹೇಳಿದ ಹಾಗೆ ಈಗಿನ ಯಾಂತ್ರೀಕರಣ ಇದರಿಂದ ಮತ್ತು ಇಂಟೆನ್ಸಿವ್ ಅಗ್ರಿಕಲ್ಚರ್ ಮಾಡಿರೋದ್ರಿಂದ ಈ ಇದಕ್ಕೆ ಒಂದು ಕಂಟಕ ಬಂದಿದೆ ಅಂತಲೇ ಹೇಳಿದ್ರಿ. ಅದೇ ಕಾರಣಕ್ಕೋಸ್ಕರ ಇದಕ್ಕೆ ಸಿಗುವಂಥ ಡೈವರ್ಸಿಟಿ ಪ್ಲಾಂಟ್ಸ್ಗಳು ಸಿಗ್ತಿಲ್ಲ ಪರಾಗಸ್ಪರ್ಶ ಮಾಡೋದಕ್ಕೆ, ಕಾಲಕ್ರಮೇಣ ಇತ್ತೀಚಿನ ದಿನಗಳಲ್ಲಿ ಕುಂಠಿತವಾಗ್ತದೆ. ಆ ಕಾರಣದಿಂದ ಬೀ ಕೀಪಿಂಗ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಈ ಸಾಕುವಂಥ ಹಿನ್ನೆಲೆಯಲ್ಲಿ ಇದು ದೇಶದಂಥ ಎಲ್ಲ ಜನಗಳಿಗೂ ಈ ಪರಿಣಾಮ ಗೊತ್ತಾಗಿರಬೇಕು. ಯಾವ ರೀತಿ ಸಾಕಬೇಕು, ಯಾವ ರೀತಿ ಇದನ್ನು ಮಣ್ಣನ್ನು ಮಾಡೋಕೆ, ಇಲ್ಲ ಅಂತಂದರೆ ನಮ್ಮ ಆಹಾರ ಭದ್ರತೆ ತುಂಬ ತೊಂದರೆ ಕೊಡುತ್ತೆ, ಇಲ್ಲಾಂದರೆ ಹಸಿನಿಂದ ಸಾಯಬೇಕಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದು ನಮ್ಮ ದೇಶಾದ್ಯಂತ ಪ್ರಪಂಚಾದ್ಯಂತ ಸೆಲೆಬ್ರೇಟ್ ಮಾಡುವಂಥ ಒಂದು ವಿಚಾರ. ಅದು ಏನಕ್ಕಪ್ಪ ಅಂತಂದರೆ ತೆಂಗಿನಲ್ಲಿ ಕಲ್ಪವೃಕ್ಷ ಮರ ಯಾವಾಗ ಹೇಳ್ತೀವೋ ಅದೇ ರೀತಿಯಲ್ಲಿ ಜೇನಿನಲ್ಲಿ ಬರುವಂಥ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಮನುಷ್ಯನಿಗೆ ಉಪಯೋಗವಾಗುವಂಥದ್ದು. ಕೃಷಿಯಲ್ಲಿ ಬೆಳೆಗಳಿಗೆ ಬಂದರೆ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಬಂದರೆ 100-90% ಅಗ್ರಿಕಲ್ಚರ್ 70% ಪಾಲಿನೇಷನ್ ಆಗುತ್ತೆ, ಪರಾಗಸ್ಪರ್ಶ ಆಗುತ್ತೆ. ಅದೇ ತೋಟಗಾರಿಕೆ ಬೆಳೆಯಲ್ಲಿ 35-40% ಪರಾಗಸ್ಪರ್ಶ ಆಗುತ್ತೆ ಇದರಿಂದ. ಅದೇ ಕಾಡು ಜಾತಿಯ ಮರಗಳಲ್ಲಿ ಹೂವಿಂದ ಕಾಯಿ ಕಟ್ಟಿ ಕಾಯಿಯಿಂದ ಹಣ್ಣಾಗಿ ಹಣ್ಣಿನಿಂದ ಬೀಜ ಆಗಬೇಕಂತಂದರೂ ಕೂಡ ಅಲ್ಲಿನೂ 45% ಈ ಜೇನುಗಳಿಂದ ಆಗುವಂಥ ಕೆಲಸ. ಇಲ್ಲ ಅಂತಂದರೆ ಯಾವುದೇ ರೀತಿಯ ಬೀಜ ಆಗಲ್ಲ, ಹಣ್ಣಾಗಲ್ಲ, ಕಾಯಿ ಆಗಲ್ಲ, ಅದರಿಂದ ನಮಗೆ ಆಹಾರದ ಕೊರತೆ ತುಂಬ ಜಾಸ್ತಿ ಆಗುತ್ತೆ. ಇದು ಫಂಡಮೆಂಟಲ್ ಆಗಿರ್ತಕ್ಕಂಥ ಒಂದು ವಿಚಾರ. ಇದೊಂದಾದರೆ ನಮಗೆ ಗೊತ್ತಾಗಲ್ಲ, ಯಾಕಂದರೆ ಒಂದ್ಸರಿ ಸಾಕ್ತಾ ಇರ್ಬೇಕಾರೆ ಎಲ್ಲೆಲ್ಲೋ 2-3 ಕಿಲೋಮೀಟರ್ ದೂರದಲ್ಲಿ ಪರಾಗಸ್ಪರ್ಶ ಮಾಡಿ ನಮಗೆ ಅದು ಗೊತ್ತಾಗಲ್ಲ. ಅದು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹನಿ ಶೇಖರಣೆ ಮಾಡುತ್ತೆ, ತುಪ್ಪವನ್ನು ಶೇಖರಣೆ ಮಾಡುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಅನುಕೂಲ ನ್ಯೂಟ್ರಿಷಿಯಸ್ ವೈಸು, ಜೊತೆಗೆ ಔಷಧಿ ಗುಣಲಕ್ಷಣಗಳು ತುಂಬ ಹೊಂದಿರುತ್ತದೆ. ಅದು ಸ್ಪೆಷಲಿ ಗಾಯ ಆದಾಗ ಗಾಯಕ್ಕೆ ಹಚ್ಚಿದರೆ ಮಾಯ ಆಗುವಂಥದ್ದು, ಶೀತ ಕೆಮ್ಮು ಜ್ವರ ಬಂದರೆ ಅದನ್ನು ತಡೆಗಟ್ಟುವಂತಹ ಗುಣಲಕ್ಷಣಗಳು, ಇದಕ್ಕೆ ಔಷಧಿ ಗುಣ ಇದೆ. ಜೊತೆಗೆ ಇದು ಏನಾದರೂ ಆಂಟಿ ಆಕ್ಸಿಡೆಂಟ್ ಅಂತ ನಾವೇನು ಹೇಳ್ತಿದ್ವಿ, ಸ್ಟ್ರೆಸ್ ಆದಾಗ ಅದನ್ನು ಇಮ್ಮಿಡಿಯೇಟಾಗಿ ರಿಲೀಫ್ ಮಾಡುವಂಥ ಗುಣಲಕ್ಷಣಗಳು ಈ ಜೇನು ತುಪ್ಪಿನದಲ್ಲಿ ಇರುತ್ತೆ. ಜೊತೆಗೆ ಇದೇನು ಡಯಾಬೆಟಿಕ್ ಪೇಷೆಂಟ್ಗಳಿದ್ದಾವೆ ಅದನ್ನು ಕೂಡ ರೆಡ್ಯೂಸ್ ಮಾಡುವಂತಹ ಶಕ್ತಿ ಈ ಜೇನು ತುಪ್ಪದಲ್ಲಿದೆ. ಜೊತೆಗೆ ಇದೇನು ಹಾರ್ಟ್ ಸಂಬಂಧಪಟ್ಟಂತಹ ರೋಗಗಳಿಗೂ ಕೂಡ ನಿರ್ವಹಣೆ ಮಾಡುವಂತಹ ಶಕ್ತಿ ಇರುತ್ತೆ. ಜೊತೆಗೆ ಇದಾದ ನಂತರ ಜೇನು ಉಳದ ಇದರಲ್ಲಿ ಒಂದು ಸೂಜಿ ಥರ ಮಾರ್ಪಾಟು ಆಗಿರುತ್ತೆ, ಅದಕ್ಕೆ ಏನಾರ ತೊಂದರೆ ಆದಾಗ ಚುಚ್ಚು ಬಿಡುತ್ತೆ, ಅದು ವಿಷ ಬಿಡುವಂಥ ಸಂದರ್ಭದಲ್ಲಿ ಅದು ಕೂಡ ನಮ್ಮ ಕಡಿಮೆ ಪ್ರಮಾಣದಲ್ಲಿ ಒಂದು ವರ್ಷಕ್ಕೆ ಅಥವಾ ಎರಡು ವರ್ಷಕ್ಕೆ ಒಂದೊಂದು ಸರಿ ಚುಚ್ಚಿಕೊಂಡ್ರೆ ನಮ್ಮ ಏನು ಕಾಲಿನ ಮೂಳೆ ಪೇನ್ ಅಂತ ಹೇಳ್ತೀವಿ, ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ರೋಗ ನಿರ್ವಹಣೆ ಮಾಡುವಂಥ ಶಕ್ತಿ ಇದೆ. ಏನಪ್ಪ ಅಂತಂದರೆ ನಾವು ಸಾಕುವಂಥ ಜೇನುಗಳು ಒಂದು 10-20 ಕಚ್ಚಿರೋ ಜೀವಕ್ಕೆ ಅಂತಹ ಅಪಾಯ ಆಗೋದಿಲ್ಲ, ಅದೇ ಹೆಜ್ಜೆನು ಕಚ್ಚಿದ್ರೆ ತುಂಬ ಇದಾಗುತ್ತೆ. ಈ ನಿಟ್ಟಿನಲ್ಲಿ ತುಂಬ ನಮಗೆ ಅನುಕೂಲ ಆಗಿರ್ತಕ್ಕಂಥದ್ದು. ನಾವು ಮೇ ತಿಂಗಳ 20ನೇ ತಾರೀಕನ್ನ ಪ್ರತಿ ವರ್ಷವೂ ಕೂಡ ವಿಶ್ವ ಜೇನು ನೊಣದ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಯಾವಾಗಿನಿಂದ ಈ ಆಚರಣೆಯನ್ನ ಮಾಡ್ತಾ ಇದ್ದೇವೆ, ಈ ಆಚರಣೆಯ ಹಿನ್ನೆಲೆ ಏನು?